ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 70%, ಬೀದರ್, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ 75%, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಶೈಲ್ ಸಿ ರಾಠೋಡ್ ಅವರಿಂದ ಮಾಹಿತಿ. ತಜ್ಞವಾಣಿ ಈಗ ಕೇಳಿ ಕೃಷಿಯಲ್ಲಿ ಮೊಬೈಲ್ ಆಪ್ಗಳ ಮಹತ್ವ ಕುರಿತು ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಶೈಲ್ ಸಿ ರಾಠೋಡ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ರೀಶೈಲ್ ಸಿ ರಾಠೋಡ್, ಹಿರಿಯ ತಾಂತ್ರಿಕ ಅಧಿಕಾರಿ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ರೈತರಿಗೆ ಕೃಷಿಯಲ್ಲಿ ಮೊಬೈಲ್ ಆಪ್ಗಳ ಮಹತ್ವ ಅನ್ನೋ ಒಂದು ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾವ ತರ ರೈತರು ನಾವು ಕೃಷಿಯಲ್ಲಿ ಮೊಬೈಲ್ ಆಪ್ಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೋಬಹುದು ಮತ್ತೆ ಹೆಚ್ಚಿನ ಇಳುವರಿಯನ್ನ ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನ ನಾವು ಇವತ್ತು ಚರ್ಚಿಸೋಣ. ಇದರಲ್ಲಿ ನಾವು ಮೊದಲಿಗೆ ಕೆವಿಕೆ ಮೊಬೈಲ್ ಆಪ್ ಅಂತಿದೆ, ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಆಪ್ ಇದು. ಅಂದ್ರೆ ಸುಮಾರು 720 ಕೃಷಿ ವಿಜ್ಞಾನ ಕೇಂದ್ರಗಳು ಭಾರತಾದ್ಯಂತ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಅದರಲ್ಲಿ ಆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳ ಮಾಹಿತಿ ಕೂಡ ಆ ಒಂದು ಕೆವಿಕೆ ಮೊಬೈಲ್ ಆಪ್ನಲ್ಲಿ ಇರುತ್ತೆ. ಹೇಗೆ ನಾವು ಕೆವಿಕೆ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಹೇಗೆ ಅದನ್ನು ಉಪಯೋಗ ಮಾಡಬಹುದು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಮಗೆ ವಿವರಿಸ್ತೀನಿ. ಈಗ ನಾವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಲ್ಲಿ ಕೆವಿಕೆ ಆಪ್ ಅಂತ ಟೈಪ್ ಮಾಡಿದ್ರೆ ಸಾಕು, ಅವಾಗ ನಮ್ಗೇನಾಗತ್ತೆ, ಒಂದು ಕೆವಿಕೆ ಮೊಬೈಲ್ ಆಪ್ ಅಪಿಯರ್ ಆಗತ್ತೆ. ಅದನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಮೊದಲಿಗೆ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ರಜಿಸ್ಟ್ರೇಷನ್ ಅಂದ್ರೆ ನೋಂದಣಿ ಮಾಡ್ಕೋಬೇಕು. ನಾವು ರೈತರು ಅದರಲ್ಲಿ ನೋಂದಣಿ ಮಾಡ್ಕೋಬೇಕು. ಯಾವ ತರ ನೋಂದಣಿ ಮಾಡ್ಕೋಬೇಕಪ್ಪ ಅಂತಂದ್ರ ಮೊದಲಿಗೆ ಡೌನ್ಲೋಡ್ ಮಾಡಿಕೊಂಡು ತದನಂತರ ತಮ್ಮ ಮೊಬೈಲ್ ನಂಬರ್ ಅನ್ನ ಅದರಲ್ಲಿ ಹಾಕಿ ಅದಕ್ಕೆ ಒಂದು ಒಟಿಪಿ ಬರುತ್ತೆ, ಒಟಿಪಿ ಬಂದು ಆಡ್ ಮಾಡಿ ನಂತರ ನಿಮಗೆ ಬೇಕಾದಂತ ಒಂದು ಪಾಸ್ವರ್ಡ್ ಅನ್ನ ಹಾಕಿಕೊಂಡು ಅದರಲ್ಲಿ ರಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ರೈತ ಬಾಂಧವರು ರಜಿಸ್ಟ್ರೇಷನ್ ನೋಂದಣಿ ಮಾಡಿಕೊಳ್ಳುವಾಗ ತಮಗೆ ಹತ್ತಿರವಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಆಪ್ಷನ್ ಅನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಈ ತರ ತಾವು ಮೊದಲಿಗೆ ರಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಆ ಮೊಬೈಲ್ ಆಪ್ಗೆ ನೀವು ಲಾಗಿನ್ ಆಗಬೇಕು. ಒಂದ್ಸಲ ನೀವು ಲಾಗಿನ್ ಆದ ತಕ್ಷಣ ಆ ಮೊಬೈಲ್ ಆಪ್ನಲ್ಲಿ ನಿಮಗೆ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಆ ಸ್ಕ್ರೀನ್ದಲ್ಲಿ ಏನೇನ್ ಮಾಹಿತಿ ಇರ್ತದಪ್ಪ ಅಂತಂದ್ರ ಅಲ್ಲಿ ಒಟ್ಟಾರೆ ಎಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳದಾವು, ಆಮೇಲೆ ಅಲ್ಲಿ ಕ್ರಾಪ್ ಪ್ರೊಟೆಕ್ಷನ್ ಅಂದ್ರೆ ಬೆಳೆ ಸಂರಕ್ಷಣೆ ಯಾವ ತರ ಮಾಡ್ಕೋಬೇಕು, ಆಮೇಲೆ ವೆದರ್ ಅಂದ್ರೆ ಹವಾಮಾನ ಮುನ್ಸೂಚನೆ ಯಾವ ತರ ಪಡ್ಕೋಬೇಕು ಅನ್ನುವಂತ ಒಂದು ಸ್ಕ್ರೀನ್ ನಿಮ್ಗೆ ಡಿಸ್ಪ್ಲೇ ಆಗತ್ತೆ. ಆ ಸ್ಕ್ರೀನ್ ಬಂದ ತಕ್ಷಣ ನೀವು ಫಸ್ಟಿಗೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ಅಲ್ಲಿ ನಿಮ್ಗೆ ಯಾವ ಮಾಹಿತಿ ಬೇಕು ಅಂದ್ರೆ ಅಬೌಟ್ ದ ಕೆವಿಕೆ ಅಂದ್ರ ಕೃಷಿ ವಿಜ್ಞಾನ ಕೇಂದ್ರದ ಬಗ್ಗೆ ಮಾಹಿತಿ ನೀವು ನೋಡ್ಬೇಕಾಗಿತ್ತಪ್ಪ ಅಂದ್ರ ಫೈಂಡ್ ಕೆವಿಕೆ ಅಂತ ಬರ್ತದ. ಕೆವಿಕೆ ಒಳಗಡೆ ಹೋಗಿ ನೀವು ಈ ಬೇಕಾದ ಕರ್ನಾಟಕದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳ ಮಾಹಿತಿಯನ್ನ ಪಡ್ಕೋಬಹುದು ಅಥವಾ ಮಹಾರಾಷ್ಟ್ರದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳ ಮಾಹಿತಿಯನ್ನು ನೋಡಬಹುದು, ಆಮೇಲೆ ಬೇರೆ ಬೇರೆ ಸ್ಟೇಟ್ ದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳ ಮಾಹಿತಿಯನ್ನ ನೋಡಬಹುದು. ಯಾಕೆ ನಾವು ಈ ತರ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೋಬೇಕಪ್ಪ ಅಂತಂದ್ರ ಈಗ ನಮ್ಗೆ ಏನಪ್ಪ ಅಂತಂದ್ರೆ ನೀವು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಕ್ಕೆ ನೀವು ಭೇಟಿ ಕೊಟ್ಟಾಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಯಾವ ತರದ ಸೌಲಭ್ಯಗಳು ದೊರಕ್ತವು, ಆಮೇಲೆ ಇಲ್ಲಿ ಕೀಟ ರೋಗಕ್ಕೆ ಯಾವ ತರದ ಮಾಹಿತಿಗಳನ್ನು ಕೊಡ್ತಾರೆ, ಆಮೇಲೆ ಏನೇನು ತರಬೇತಿಗಳು ಇಲ್ಲಿ ಹಮ್ಮಿಕೊಳ್ತಾರೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಮೊದಲು ಈ ಕೃಷಿ ವಿಜ್ಞಾನ ಕೇಂದ್ರದ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಆ ಆಪ್ ದಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿ ಸಿಗ್ತದ. ಒಂದ್ಸಲ ನೀವು ರೈತ ಬಾಂಧವರು ಇಲ್ಲಿ ಭೇಟಿ ಕೊಟ್ಟಾಗ ಅಥವಾ ಇಲ್ಲಿ ನಿಮ್ಗೆ ಬಂದಾಗ ಏನ್ ನೋಡಕ್ ಸಿಗ್ತದ ಅಥವಾ ಏನ್ ನಮ್ಮಲ್ಲಿ ಫೆಸಿಲಿಟೀಸ್ ಅದಾವ ನಿಮ್ಗೆ ರೈತರಿಗೆ ಅಂದ್ರೆ ಬಂದ ತಕ್ಷಣ ನಿಮ್ಗೆ ಸೈಡ್ ನೆಟ್ ಅಂದ್ರೆ ನರ್ಸರಿ ಅಂದ್ರ ಸಸಿ ಉತ್ಪಾದನಾ ಘಟಕದ, ಆಮೇಲೆ ಎರೆಹುಳು ಉತ್ಪಾದನಾ ಘಟಕಿದೆ, ಆಮೇಲೆ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಇರ್ತಾವ, ಆಮೇಲೆ ಗೋವಾ ಪ್ಲಾಟ್ಸ್ ಇದೆ, ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಪ್ಲಾಟ್ಸ್ ಅಂತಿರ್ತಾವ, ಅವತ್ತನ್ನೆಲ್ಲ ನೋಡಕ್ ನಿಮ್ಗೆ ಇಲ್ಲಿ ಅವಕಾಶಗಳಿರ್ತಾವ. ಅದನ್ನ ಎಲ್ಲಾ ಫೆಸಿಲಿಟಿಗಳನ್ನು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರದ ಆಪ್ನಲ್ಲಿ ಹಾಕಿರ್ತೀವಿ. ನೀವು ಬಂದಾಗ ಆ ಆಪ್ ಅನ್ನ ಡೌನ್ಲೋಡ್ ಮಾಡಿ ನೀವು ನೋಡಬಹುದು. ಮತ್ತೆ ಇಲ್ಲಿ ಖುದ್ದಾಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟಾಗ ಇಲ್ಲಿ ಸಿಗುವಂತಹ ಫೆಸಿಲಿಟಿಗಳನ್ನ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಮಣ್ಣು ನೀರು ಪರೀಕ್ಷೆ ಮಾಡುವ ಯೂನಿಟ್ ಇದೆ. ಈ ತರ ನಾವು ಎಲ್ಲಾ ಫೆಸಿಲಿಟೀಸ್ ಹಾಕಿರ್ತೀವಿ. ಮತ್ತೆ ನೀವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ವಿಜ್ಞಾನಿಗಳ ಜೊತೆ ತಾವು ಏನಾದರೂ ಮಾತನಾಡಬೇಕಾಗಿತ್ತು ಅಥವಾ ತಮ್ಮ ಸಮಸ್ಯೆಗಳನ್ನ ಕೇಳಬೇಕಾಗಿತ್ತು ಅಥವಾ ಏನೇ ಒಂದು ಸಮಸ್ಯೆ ಇದ್ದಾಗ ಅವ್ರ ಜೊತೆ ನೀವು ನೇರವಾಗಿ ಮಾತಾಡಲಿಕ್ಕೆ ಅವ್ರದ ಹೆಸರು, ಮೊಬೈಲ್ ನಂಬರ್ಸ್, ಈ ತರ ಎಲ್ಲಾ ಡೀಟೇಲ್ಸ್ ಗಳು ಕೂಡ ಆ ಒಂದು ಕೆವಿಕೆ ಆಪ್ ನಲ್ಲಿ ಇರ್ತದೆ. ಆ ಮೊಬೈಲ್ ನಂಬರ್ ಮುಖಾಂತರ ನೀವು ನೇರವಾಗಿ ಮಾತಾಡಬಹುದು. ಇಷ್ಟೆಲ್ಲಾ ನೀವು ಫೆಸಿಲಿಟಿಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆದುಕೊಳ್ಳಬಹುದು. ಇನ್ನು ಏನಪ್ಪಾ ಅಂತಂದ್ರೆ ತರಬೇತಿ ಕಾರ್ಯಕ್ರಮಗಳು. ಇಲ್ಲಿ ನಮ್ಮಲ್ಲಿ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ, ಅದಾದ ನಂತರ ಎರೆಹುಳು ಉತ್ಪಾದನೆ, ಜೇನು ಸಾಕಾಣಿಕೆ, ಹೀಗೆ ವಿವಿಧ ತರದ ತರಬೇತಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾರೆ. ಆ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನೀವು ನೇರವಾಗಿ ಇಲ್ಲಿಗೆ ಬಂದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ವೆಬ್ಸೈಟ್ ಮುಖಾಂತರ ಅಂದ್ರೆ ಆ ಕೆವಿಕೆ ಆಪ್ ಮುಖಾಂತರ ನೀವು ಯಾವ ಡೇಟಿಗೆ ಯಾವ ತರಬೇತಿಗಳು ಅದಾವ, ಅದು ತಮಗೆ ಉಪಯೋಗ ಅದ ಇಲ್ಲೋ ಅಥವಾ ಉಪಯೋಗ ಇತ್ತಪ್ಪ ಅಂದ್ರೆ ನಾವು ಆ ಡೇಟಿಗೆ ಬಂದು ನೀವು ತರಬೇತಿಗೆ ಹಾಜರಾಗಿ ನೀವು ಸರ್ಟಿಫಿಕೇಟ್ ಗಳನ್ನ ಪಡ್ಕೊಂಡು ನೀವು ಸ್ವಂತ ಉದ್ಯೋಗಗಳನ್ನು ಕೂಡ ಮಾಡಬಹುದು. ಹೀಗೆ ನೀವು ಇದ್ದಲ್ಲೇ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೊಲದಲ್ಲೇ ಇದ್ದು ನೀವು ಆ ಆಪ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಹಾಕಿಕೊಂಡು ಈ ತರ ಮಾಹಿತಿಯನ್ನ ನೀವು ಕೂತಲ್ಲೇ ನಿಮ್ಮ ಬೆರಳ ತುದಿಯಲ್ಲೇ ನೀವು ಪಡ್ಕೋಬಹುದು. ಈ ತರ ನೀವು ತರಬೇತಿಗಳನ್ನು ಪಡಿಬಹುದು. ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡ ನಂತರವೂ ಕೂಡ ಈಗ ನಾನು ಹೇಳಿದೆ ನೀವು ತರಬೇತಿ ಪಡಿಬಹುದು. ಆಮೇಲೆ ನಿಮಗೆ ಬೆಳೆಗೆ ಕೀಟ ಮತ್ತು ರೋಗ ಏನಾದರೂ ಬಂದ್ರೆ ನೀವು ನೇರವಾಗಿ ವಿಜ್ಞಾನಿಗಳ ಜೊತೆ ಮಾತನಾಡಬಹುದು. ಇಲ್ಲಪ್ಪ ಅಂದ್ರೆ ಆ ಕೆವಿಕೆ ಮೊಬೈಲ್ ದಿಂದ ನೀವು ಅಲ್ಲಿ ಕ್ರಾಪ್ ಪ್ರೊಟೆಕ್ಷನ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ನಿಮ್ಮ ಬೆಳೆದ ಫೋಟೋ ಹೊಡೆದು ಆ ಆಪ್ ಮುಖಾಂತರ ಅಪ್ಲೋಡ್ ಮಾಡೋದು ಒಂದ್ ಆಪ್ಷನ್. ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ನಿಮ್ ಬೆಳೆಗೆ ಎಲ್ಲಿ ರೋಗ ಇದೆ ಅದರದ ಒಂದು ವಿಡಿಯೋ ಕ್ಲಿಪ್ ಮಾಡಿ, ವಿಡಿಯೋ ಕ್ಲಿಪ್ ಮಾಡಿ ಆ ಆಪ್ ಮುಖಾಂತರ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು, ಆ ಒಂದು ಸಮಸ್ಯೆಗಳು ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ವೆಬ್ಸೈಟ್ ಅಲ್ಲಿ ಏನಾಗುತ್ತೆ ಹೈಲೈಟ್ ಆಗುತ್ತೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ವೆಬ್ಸೈಟ್ ನಲ್ಲಿ ಹೈಲೈಟ್ ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ವಿಜ್ಞಾನಿಗಳ ಜೊತೆ ಚರ್ಚಿಸಿ ತಮಗೆ ಇಮಿಡಿಯೇಟ್ ಆಗಿ ವಿತಿನ್ ಒಂದು 10 ನಿಮಿಷ 5 ನಿಮಿಷದಲ್ಲೇ ನಾವು ನಿಮ್ಗೆ ಸಜೆಷನ್ಸ್ ಅಂದ್ರೆ ಏನ್ ನೀವು ಮಾಡಬೇಕು, ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಯಾವ ಔಷಧೋಪಚಾರವನ್ನ ಮಾಡಬೇಕನ್ನೋದು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕನ್ನೋದು ನಿಮ್ಗೆ SMS ಮುಖಾಂತರ ನಿಮ್ಮ ಮೊಬೈಲ್ಗೆ ಮಾಹಿತಿ ನಾವು ಇಮಿಡಿಯೇಟ್ ಆಗಿ ಕಳಿಸ್ತೇವೆ. ಹೀಗೆ ನಿಮ್ಗೆ ಏನಾದರೂ ಕೀಟ ರೋಗದ ಸಮಸ್ಯೆ ಇದ್ದಾಗ ಹೊಲದಲ್ಲೇ ಇದ್ದು ನೀವು ಫೋಟೋ ಮತ್ತು ವಿಡಿಯೋ ಮಾಡಿ ಹಾಕಿದ ತಕ್ಷಣ ಅದಕ್ಕೆ ನಮ್ಮಿಂದ ಇಮಿಡಿಯೇಟ್ ಆಗಿ ನಿಮ್ಗೆ ಆ ಮಾಹಿತಿ ದೊರೀತದ. ಮತ್ತೆ ನೀವು ಸಿಟಿಗೆ ಬಂದು ಮಾಹಿತಿ ಕಳ್ಕೊಂಡು ಮತ್ತೆ ಹಳ್ಳಿಗೆ ಹೋಗೋಕ್ಕಿಂತ ಅಲ್ಲೇ ಇದ್ದು ಅಲ್ಲೇ ಫೋಟೋ ಹೊಡೆದು ನೀವು ಹಾಕಿ ವಿಡಿಯೋ ಹಾಕಿ ನೀವು ಮಾಹಿತಿಯನ್ನ ಪಡ್ಕೋಬಹುದು. ಈ ತರ ಮಾಹಿತಿ ಪಡ್ಕೊಂಡು ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ತಮ್ಮ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಕೋಬಹುದು. ಇದು ಒಂದು ಮಾಹಿತಿ. ಇದೇ ತರ ತಮಗೆ ಯಾವುದೇ ದನ ಕರುಗಳಿಗೆ ಸಮಸ್ಯೆ ಇದ್ದಾಗ ನಮ್ಮಲ್ಲಿರುವಂತಹ ವಿಜ್ಞಾನಿಗಳು, ಪಶು ವಿಜ್ಞಾನಿಗಳು ಇರ್ತಾರೆ, ಅವರು ಕೂಡ ತಮಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಹೀಗೆ ಎಲ್ಲಾ ತರ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಈ ತರ ಮೂರು ಸಮಸ್ಯೆಗಳು ಇದ್ದಾಗ ತಾವು ನೇರವಾಗಿ ಇಲ್ಲಿ ಬರದೆ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಅಲ್ಲೇ ಇದ್ದು ಹೊಲದಲ್ಲೇ ಇದ್ದು ತಾವು ತಮಗೇನ್ ಸಮಸ್ಯೆ ಇದೆ ಅದನ್ನ ಒಂದು ಫೋಟೋ ಮುಖಾಂತರ ಅಥವಾ ಒಂದು ವಿಡಿಯೋ ಮುಖಾಂತರ ತಾವು ನಮಗೆ ಕಳಿಸಿದ್ದೇ ಆದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತಮಗೆ ತ್ವರಿತವಾಗಿ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೋತಾರೆ. ಆಮೇಲೆ ತಮಗೆ ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ನೀವು ಪಾಲಿಸಿ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡ್ಕೋಬಹುದು. ಆಮೇಲೆ ದನ ಕರುಗಳನ್ನು ಸಂರಕ್ಷಣೆ ಮಾಡ್ಕೋಬಹುದು. ಇದೇ ತರ ನೀವು ತೋಟಗಾರಿಕೆ ಬೆಳೆಗಳನ್ನು ಕೂಡ ಸಂರಕ್ಷಣೆ ಮಾಡ್ಕೋಬಹುದು. ಹೀಗೆ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಅಲ್ಲೇ ಹೊಲದಲ್ಲೇ ಇದ್ದು ತಾವು ಈ ತರ ಮಾಹಿತಿಯನ್ನು ಪಡ್ಕೋಬಹುದು. ಇನ್ನು ಏನಪ್ಪಾ ಅಂತಂದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇರೆ ಬೇರೆ ಸೀಡ್ಸ್ ಅಂದ್ರೆ ಬಿತ್ತನೆಗಾಗಿ ಬೀಜಗಳು ಬೇಕಾಗಿರ್ತಾವ, ಬಿತ್ತನೆಗಾಗಿ ಬೀಜಗಳು ಬೇಕಾದಾಗ ತಮಗೆ ಬೇಕಾದಂತಹ ತಳಿ ಅಥವಾ ಈಗ ಬಿತ್ತನೆ ಕಾಲ ಏನಪ್ಪಾ ಅಂದ್ರೆ ಈಗ ತೊಗರಿ ಬಿತ್ತಾ ಇದ್ರಿ, ತೊಗರಿ ಬಿತ್ತುವಾಗ ತಮಗೆ ಯಾವ ತಳಿದ ತೊಗರಿ ಬೇಕು, ಆಮೇಲೆ ಎಷ್ಟು ಕ್ವಿಂಟಲ್ಸ್ ಬೇಕು ಅನ್ನೋದನ್ನ ನೀವು ತಿಳ್ಕೋಬಹುದು. ಹೇಗೆಪ್ಪ ಅಂತಂದ್ರೆ ನಮ್ಮ ವೆಬ್ಸೈಟ್ ದಲ್ಲಿ ಅವೈಲೇಬಿಲಿಟಿ ಅಂದ್ರೆ ಏನು ಎಷ್ಟು ನಮ್ಮಲ್ಲಿ ಯಾವ್ಯಾವ ಬೀಜಗಳನ್ನ ನಾವು ಮಾರಾಟ ಮಾಡ್ತೀವಿ, ಆಮೇಲೆ ಯಾವ ತಳಿಗಳನ್ನ ಮಾರಾಟ ಮಾಡ್ತೀವಿ, ಅದರದ ರೇಟು ಏನ್ ಅನ್ನೋದನ್ನು ಕೂಡ ಆಪ್ ನಲ್ಲಿ ನಾವು ಹಾಕಿರ್ತೀವಿ. ಅದನ್ನೇ ನೀವೇನ್ ಮಾಡಬಹುದಪ್ಪ ಅಂತಂದ್ರೆ ಯಾವ ತಳಿದ ಬೀಜ ನಿಮ್ಗೆ ಬೇಕು, ಬೀಜ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ತಗೋಬಹುದು. ಫಾರ್ ಎಕ್ಸಾಂಪಲ್ ನಮ್ಮ ವಿಜಯಪುರ ಕೇಂದ್ರದಲ್ಲಿ ಆ ತೊಗರಿ ತಳಿ ನಮ್ಮಲ್ಲಿ ಲಭ್ಯತೆ ಇಲ್ಲದಿದ್ದಾಗ ಮತ್ತೆ ನೀವು ಗುಲ್ಬರ್ಗಾ KVK ಅಂತೇಳಿ ಸರ್ಚ್ ಮಾಡಿ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಕೂಡ ತಳಿ ಫಾರ್ ಎಕ್ಸಾಂಪಲ್ GRG 152 ಅಥವಾ TS 3R ತಳಿ ನಿಮ್ಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಇವು ತಳಿಗಳ ಬಗ್ಗೆ ನೀವು ಇಲ್ಲಿ ಬಿಜಾಪುರ KVK ಒಳಗೂ ಸರ್ಚ್ ಮಾಡಿ ನೋಡಬಹುದು ಅಥವಾ ಗುಲ್ಬರ್ಗಾ KVK ಅಲ್ಲಿ ಸರ್ಚ್ ಮಾಡಿ ನೋಡಬಹುದು. ಎಲ್ಲಿ ನಿಮಗೆ ಆ ತಳಿ ಲಭ್ಯತೆ ಅದ ಅಲ್ಲಿ ಹೋಗಿ ನೀವು ತರಬಹುದು. ಹೀಗೆ ನೀವು ಕೂತಲ್ಲೇ ಒಂದು ಆಪ್ ಮುಖಾಂತರ ಮಾಹಿತಿಯನ್ನ ಪಡ್ಕೋಬಹುದು. ಆಮೇಲೆ ಇಷ್ಟು ನಿಮ್ಗೆ ಮಾಹಿತಿ ಪಡ್ಕೊಳಿಕ್ಕೆ ಆದ್ರೆ ಆಪ್ ಹೇಗೆ ತಮ್ಗೆ ಉಪಯೋಗ ಆಗ್ತದಪ್ಪ ಅಂತಂದ್ರ, ಇದು ಏನೂ ಇಲ್ಲ, ಜಸ್ಟ್ ನಿಮ್ಮ ಮೊಬೈಲ್ಸ್ ಅಂತೂ ಈಗ ನಾರ್ಮಲ್ ಆಗಿ ಎಲ್ಲರೂ ನಾವು ಮೊಬೈಲ್ ಯೂಸ್ ಮಾಡೇ ಮಾಡ್ತೀವಿ, ಅದರಲ್ಲಿ ಮೊಬೈಲ್ ಡಾಟಾ ಇದ್ದೇ ಇರ್ತದ. ನಮ್ಮ ಬೆಳೆ ಸಂರಕ್ಷಣೆ ಮಾಡ್ಕೊಳಿಕ್ಕೆ ಅಂದ್ರೆ ನಮ್ಮ ಆದಾಯ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ನಮಗೆ ಕೃಷಿಗೆ ಬೇಕಾದಂತ ಆಪ್ ಗಳನ್ನ ಹಾಕಿಕೊಂಡು ನಾವು ಅದನ್ನೇ ಬಳಕೆ ಮಾಡಿದ್ದೇ ಆದರೆ ನಮಗೆ ಬೆಳೆ ಸಂರಕ್ಷಣೆ ಆಗ್ತದ, ಒಳ್ಳೆ ಇಳುವರಿ ಬರ್ತದ. ಆಮೇಲೆ ಒಳ್ಳೆ ಇಳುವರಿ ಬಂದ್ರೆ ಒಳ್ಳೆ ಮಾರುಕಟ್ಟೆಗೆ ಹೋದಾಗ ಒಳ್ಳೆ ಪ್ರೈಸ್ ಕೂಡ ಬಂದ್ರೆ ನಮಗೆ ಒಳ್ಳೆ ಆದಾಯ ಕೂಡ ಬರ್ತದ. ಹೀಗೆ ರೈತ ಬಾಂಧವರು ಈ ತರ ತಾವು ಏನ್ ಮಾಡಬಹುದಪ್ಪ ಅಂದ್ರೆ ತಮ್ಮ ಕೃಷಿಗೆ ಬೇಕಾದಂತ ಆಪ್ ಗಳನ್ನ ಹಾಕಿಕೊಂಡು ಅದೇ ಆಪ್ ಗಳನ್ನ ಬಳಕೆ ಮಾಡಿ ತಾವು ತಮ್ಮ ಆದಾಯವನ್ನ ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಇದು ಒಂದು ಏನಪ್ಪ ಅಂತಂದ್ರ ಇದು ಒಂದು ಕೆವಿಕೆ ಮೊಬೈಲ್ ಆಪ್. ಇನ್ನ ಕೆವಿಕೆ ಮೊಬೈಲ್ ಆಪ್ ಆದ ನಂತರ ಇನ್ನೂ ಒಂದು ಏನಪ್ಪ ಅಂತಂದ್ರ, ನೀವು ಇಲ್ಲಿವರೆಗೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಬೆಳೆದು ಆ ಫಸಲು ಜಾಸ್ತಿ ಬಂದಾಗ ಅದನ್ನ ಮಾರಾಟ ಮಾಡಬೇಕು. ಇನ್ನ ಮಾರಾಟ ಮಾಡಬೇಕು, ಮಾರುಕಟ್ಟೆಗೆ ಕಳಿಸಬೇಕಾಗಿತ್ತಪ್ಪ ಅಂತಂದ್ರ ಹೇಗೆ ನಾವು ಮಾರಾಟ ಮಾಡಬಹುದು? ಈಗ ನಮಗೆ ದರಗಳ ಬಗ್ಗೆ ಅಂದ್ರೆ ರೇಟ್, ಈಗ ನಾವು ಮಾರುಕಟ್ಟೆಗೆ ಕಳಿಸುವಾಗ ಈಗ ಫಾರ್ ಎಕ್ಸಾಂಪಲ್ ತೊಗರಿ ರೇಟು ಒಂದು 8,000 ರೂಪಾಯಿ ಇದ್ರೆ ಇನ್ನೊಂದು ಹತ್ತು ದಿನಕ್ಕೆ 9,000 ರೂಪಾಯಿ ಆಗ್ಬಹುದು, ಅಥವಾ ಇನ್ನೊಂದು ಹತ್ತು ದಿನಕ್ಕೆ 10,000 ರೂಪಾಯಿ ಕ್ವಿಂಟಲ್ ಆಗ್ಬಹುದು. ಹೀಗೆ ನಮಗೆ ಮಾರುಕಟ್ಟೆಗಳ ದರ ಅಂದ್ರೆ ಮಾರುಕಟ್ಟೆ ಪ್ರೈಸ್ ಗಳನ್ನ ನೋಡಿಕೊಂಡೇ ನಾವು ಮಾರುಕಟ್ಟೆಗೆ ಬೆಳೆದಂತ ಬೆಳೆಯನ್ನು ಕಳಿಸುವಂತ ವ್ಯವಸ್ಥೆ ಮಾಡಬೇಕು. ಹಾಗೆ ವ್ಯವಸ್ಥೆ ಮಾಡಬೇಕಾದ್ರೆ ನಿಮಗೆ ಮಾರ್ಕೆಟ್ ದರಗಳನ್ನ ನೋಡಬೇಕಾಗಿತ್ತಪ್ಪ ಅಂತಂದ್ರ ಇನ್ನೊಂದು ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ ಅಪ್ಪ ಅಂತಂದ್ರ ಕೃಷಿ ಮಾರಾಟ ವಾಹಿನಿ ಇದನ್ನು ಕೂಡ ನೀವು ಗೂಗಲ್ ಪ್ಲೇಸ್ಟೋರ್ ದಿಂದ ನಾವು ಪಡೆದುಕೊಳ್ಳಬಹುದು. ಯಾವ ಆಪ್ ರೀ? ಕೃಷಿ ಮಾರಾಟ ವಾಹಿನಿ. ಈ ಕೃಷಿ ಮಾರಾಟ ವಾಹಿನಿ ಆಪ್ ದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರ ಪ್ರತಿದಿನದ ಮಾರುಕಟ್ಟೆ ದರಗಳನ್ನ ಅದರಲ್ಲಿ ಆನ್ಲೈನ್ ಮಾರುಕಟ್ಟೆ ದರಗಳನ್ನ ಅಪ್ಡೇಟ್ ಮಾಡ್ತಾರೆ. ಹೇಗೆ ಅಪ್ಡೇಟ್ ಮಾಡ್ತಾರಪ್ಪ ಅಂತಂದ್ರ ಎಪಿಎಂಸಿ ಮಂಡಿ ವೈಸ್ ಅಥವಾ ಬಿಜಾಪುರದಲ್ಲಿ ಯಾವ ಬೆಳೆಗೆ ಎಷ್ಟು ರೇಟ್ ಇವತ್ತು ಫಿಕ್ಸ್ ಆಗಿದೆ, ಆಮೇಲೆ ಬಾಗಲಕೋಟದಲ್ಲಿ ಎಷ್ಟು ಫಿಕ್ಸ್ ಆಗಿದೆ, ಅಥವಾ ಗುಲ್ಬರ್ಗಾದಲ್ಲಿ ಎಷ್ಟು ಫಿಕ್ಸ್ ಆಗಿದೆ, ಅಥವಾ ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಒಂದು ಮಾರುಕಟ್ಟೆ ದರಗಳು ಪ್ರತಿನಿತ್ಯ ಆನ್ಲೈನ್ ದಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಅದನ್ನ ಕೂಡ ನಾವು ನಮ್ಮ ಮೊಬೈಲ್ ಅಲ್ಲಿ ಹೇಗೆ ನಾವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಕೃಷಿ ಮಾರಾಟ ವಾಹಿನಿ ಆಪ್ ಅಂತ ಹೇಳಿ ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ನಾವು ಮಾರುಕಟ್ಟೆ ದರಗಳನ್ನ ದಿನನಿತ್ಯ ನೋಡಿಕೊಂಡು ಯಾವಾಗ ನಮ್ಗೆ ಒಳ್ಳೆ ರೇಟ್ ಒಂದು ಒಳ್ಳೆ ಧಾರಣೆ ಬಂದ ತಕ್ಷಣ ನಾವೇನ್ ಮಾಡಬೇಕು, ನಮ್ಮಲ್ಲಿ ಇರುವಂತಹ ಪ್ರೊಡ್ಯೂಸ್ ಬೆಳೆದಂತ ಬೆಳೆಯನ್ನ ಮಾರುಕಟ್ಟೆಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು. ಹೀಗೆ ನಾವು ಮಾರಾಟ ಅದರ ದರದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಮಾರುಕಟ್ಟೆ ದರದ ಬಗ್ಗೆ ಮಾಹಿತಿ ಇರಲಿಲ್ಲ, ನಾವು ಬೆಳೆದಂತ ಬೆಳೆಯನ್ನ ನೇರವಾಗಿನೇ ಮಾರುಕಟ್ಟೆಗೆ ಒಯ್ಯಕ್ಕಿಂತ ಮುಂಚೆ ನಾವು ಆನ್ಲೈನ್ ಮಾರುಕಟ್ಟೆ ದರಗಳನ್ನ ಪರಿಷ್ಕರಣೆ ಮಾಡಿ ದಿನದಿಂದ ದಿನಕ್ಕೆ ಎಷ್ಟು ಹೆಚ್ಚು ಕಡಿಮೆ ಆಗ್ತಾ ಇದೆ, ಎಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ, ಅಥವಾ ನಮ್ಮ ಬಿಜಾಪುರದಲ್ಲಿ ಎಷ್ಟು ದರ ಅದ, ಮಾರುಕಟ್ಟೆ ಪ್ರೈಸ್ ಅದ, ಅಥವಾ ಬಾಗಲಕೋಟದಲ್ಲಿ ಎಷ್ಟದ, ಗುಲ್ಬರ್ಗಾದಲ್ಲಿ ಎಷ್ಟದ, ನಾವು ಅಲ್ಲಿ ಕಳಿಸಿದ್ರೆ ನಮ್ಗೆ ಎಷ್ಟು ಲಾಭ ಬರ್ತದ ಅನ್ನೋದನ್ನ ನಾವು ಮೊದಲೇ ವಿಚಾರ ಮಾಡಿ ಎಲ್ಲಿ ಒಳ್ಳೆ ಒಂದು ಪ್ರೈಸ್ ಅಂದ್ರೆ ಒಳ್ಳೆ ಒಂದು ದರ ಬರ್ತದ ಅಲ್ಲಿಗೆ ನಾವು ಆ ಮಾರುಕಟ್ಟೆಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು. ಆ ಮಾರುಕಟ್ಟೆಗೆ ಕಳಿಸುವಂತ ವ್ಯವಸ್ಥೆ ಮಾಡೋಕ್ಕಿಂತ ಮುಂಚೆ ನಮ್ಗೆ ಆ ಪ್ರತಿ ಜಿಲ್ಲೆಯಲ್ಲಿ ಯಾವ ದರ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಅಲ್ಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಿದರೆ ನಾವು ಬೆಳೆದಂತ ಬೆಳೆಗೆ ಒಳ್ಳೆಯ ಆದಾಯ ಬರ್ತದ. ಈ ತರ ನೀವು ಮಾರುಕಟ್ಟೆ ಬಗ್ಗೆನೂ ಕೂಡ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡು ಆ ಫಸಲನ್ನ ಮಾರುಕಟ್ಟೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ದೆ ಆದರೆ ತಮ್ಮ ಶ್ರಮಕ್ಕೆ ತಕ್ಕ ಆದಾಯ ಸಿಗುವುದರಲ್ಲಿ ಅನುಮಾನವೇ ಇಲ್ಲ. ಈ ತರ ತಾವು ಡಿಜಿಟಲ್ ಅಗ್ರಿಕಲ್ಚರ್ ಅಂದ್ರೆ ಮಾರುಕಟ್ಟೆ ಮಾರ್ಕೆಟಿಂಗ್ ವೆಬ್ಸೈಟ್ ಗಳನ್ನ ಉಪಯೋಗ ಮಾಡಿಕೊಂಡು ನೀವು ಮಾಹಿತಿಯನ್ನ ಪಡ್ಕೊಂಡು ಮಾರುಕಟ್ಟೆಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು. ಹೀಗೆ ನಾವು ಮಾರುಕಟ್ಟೆ ಬಗ್ಗೆ ಆಪ್ ಅನ್ನ ತಿಳ್ಕೊಂಡಿವಿ. ಇನ್ನ ಮತ್ತೆ ಇನ್ನೊಂದು ಆಪ್ ಯಾವ್ದಪ್ಪ ಅಂತಂದ್ರ ಕಿಸಾನ್ ಸುವಿಧಾ ಮೊಬೈಲ್ ಆಪ್. ಇದು ಕೂಡ ಒಂದು ರೈತರಿಗೆ ಒಳ್ಳೆ ಉಪಯೋಗ ಆಗುವಂತ ಆಪ್. ಇದನ್ನು ಕೂಡ ನಾವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಂದ್ರೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಅಂತ ನಾವು ಟೈಪ್ ಮಾಡಿದ್ರೆ ಸಾಕು, ಅಲ್ಲಿ ಏನಾಗ್ತದೆ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಡಿಸ್ಪ್ಲೇ ಆಗ್ತದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಅದರಲ್ಲಿ ನೀವು ರಜಿಸ್ಟ್ರೇಷನ್ಸ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಆಫ್ಟರ್ ರಜಿಸ್ಟ್ರೇಷನ್ ಆದ ತಕ್ಷಣ ನೀವೇನ್ ಮಾಡಬಹುದು, ಮತ್ತೆ ತಮ್ಮ ಬೆಳೆಗಳ ಸಂರಕ್ಷಣೆ ಹೇಗೆ ಮಾಡಿಕೊಳ್ಳಬಹುದು, ಅಥವಾ ಆ ಆಪ್ ಮುಖಾಂತರ ನಾವು ಏನೇನ ಆಕ್ಟಿವಿಟೀಸ್ ಗಳನ್ನ ನೋಡಬಹುದಪ್ಪ ಅಂತಂದ್ರ ಇದು ಕಿಸಾನ್ ಸುವಿಧಾ ಆಪ್ ಒಂದ್ಸಲ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಮಗೆ ಏನೇನ್ ಮಾಹಿತಿ ಸಿಗ್ತದಪ್ಪ ಅಂತಂದ್ರ ವೆದರ್ ಹವಾಮಾನದ ಮಾಹಿತಿ ಸಿಗ್ತದ, ಡೀಲರ್ ಪ್ರೈಸ್ ಅಂದ್ರ ಏನು ಮಾರ್ಕೆಟ್ ನಲ್ಲಿ ಇರುವಂತಹ ಮಾರಾಟಗಾರರ ಒಂದು ವಿವರಣೆ ಸಿಗ್ತದ, ಮಾರ್ಕೆಟ್ ಪ್ರೈಸ್ ಸಿಗ್ತದ, ಪ್ಲಾಂಟ್ ಪ್ರೊಟೆಕ್ಷನ್ ಬೆಳೆ ಸಂರಕ್ಷಣೆ ಅಂದ್ರೆ ನಾವು ಯಾವ ತರ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೋಬೇಕು, ಅಗ್ರೋ ಅಡ್ವೈಸರಿ ಅಂದ್ರೆ ಕೆವಿಕೆಯಿಂದ ನಿಮ್ಗೆ ಕಾಲಕಾಲಕ್ಕೆ ಅಂದ್ರೆ ಯಾವ ತರ ಬೆಳೆಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ಟಿಪ್ಸ್ ಗಳು ಬರ್ತಾ ಇರ್ತಾವು. ಆಮೇಲೆ ಕಿಸಾನ್ ಕಾಲ್ ಸೆಂಟರ್ ಜೊತೆ ನೀವು ನೇರವಾಗಿ ಮಾತಾಡಬಹುದು. ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂದ್ರೆ ನೀವು ಮಣ್ಣು ಪರೀಕ್ಷೆ ಯಾವ ತರ ಮಾಡಿಸ್ಕೋಬಹುದು. ಆಮೇಲೆ ಏನಾಗುತ್ತೆ, ಕೋಲ್ಡ್ ಸ್ಟೋರೇಜ್ ಅಂಡ್ ಗೋಡಾವನ್ಸ್, ಇದು ಕೂಡ ಅದು ಕಿಸಾನ್ ಸುವಿಧಾ ಮೊಬೈಲ್ ಆಪ್ ನಲ್ಲಿ ಇರ್ತದ. ಅಂದ್ರೆ ತಾವು ಬೆಳೆದಂತ ಬೆಳೆಯನ್ನ ಕೋಲ್ಡ್ ಸ್ಟೋರೇಜ್ ಅಂದ್ರೆ ನೀವು ಸ್ಟೋರ್ ಮಾಡಲಿಕ್ಕೆ ತಮ್ಮಲ್ಲೇ ಸ್ಟೋರ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇರಂಗಿಲ್ಲ, ಅದನ್ನೇ ಬೆಳೆದಂತ ಬೆಳೆಯನ್ನ ಕೋಲ್ಡ್ ಸ್ಟೋರೇಜ್ ಒಳಗೆ ನೀವು ಸ್ಟೋರ್ ಮಾಡಬಹುದು. ಮತ್ತೆ ನಿಮಗೆ ಒಳ್ಳೆಯ ಪ್ರೈಸ್ ಅಂದ್ರೆ ಒಳ್ಳೆಯ ದರ ಬಂದಾಗ ಅದನ್ನ ನೀವು ಮಾರುಕಟ್ಟೆಗೆ ಕಳಿಸುವಂತ ಮಾರಾಟ ಮಾಡಬಹುದು. ಆಮೇಲೆ ಅನಿಮಲ್ ಹಸ್ಬೆಂಡ್ರಿ, ದನಕರುಗಳಿಗೆ ಸಮಸ್ಯೆ ಇದ್ದಾಗ ಅದನ್ನ ಯಾವ ತರ ನಾವು ಮಾಹಿತಿಯನ್ನ ಪಡ್ಕೋಬಹುದು. ಆಮೇಲೆ ಕ್ರಾಪ್ ಇನ್ಸೂರೆನ್ಸ್, ನೀವು ಬೆಳೆ ವಿಮೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಅಂದ್ರೆ ಇನ್ನು ಈ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಆಲ್ ಇನ್ ಒನ್ ಮೊಬೈಲ್ ಆಪ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರ ಇದರಲ್ಲಿ ಎಲ್ಲಾ ಮಾಹಿತಿ ಒಂದೇ ಒಂದು ಆಪ್ ನಲ್ಲಿ ಸಿಗ್ತಾ ಇದೆ. ಈ ತರ ನಾವು ರೈತರು ಏನ್ ಮಾಡಬೇಕು, ಏನೇ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಹವಾಮಾನದ ಬಗ್ಗೆ ವೆದರ್ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಆಮೇಲೆ ಈಗ ಡೀಲರ್ಸ್ ಯಾಕೆ ಬೇಕಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಸೀಡ್ಸ್ ಬೇಕಾದ್ರೆ, ಫರ್ಟಿಲೈಸರ್ಸ್ ಬೇಕಾದ್ರೆ, ಕ್ವಿಂಟಲ್ ಕ್ವಾಂಟಿಟಿ ಜಾಸ್ತಿ ಬೇಕಾದಾಗ ಅವ್ರಿಗೆ ನೇರವಾಗಿ ಫೋನ್ ಮಾಡಿ ಕೇಳಬಹುದು. ಆಮೇಲೆ ಮಾರ್ಕೆಟ್ ಪ್ರೈಸ್ ಬಗ್ಗೆ ಆಗ್ಲೇ ಹೇಳದೆ ನಾನು ಅಗ್ರೋ ಅಡ್ವೈಸರಿ ಮಾಹಿತಿಗಳನ್ನ ನೇರವಾಗಿ ಪಡ್ಕೋಬಹುದು. ಇನ್ನ ಪ್ಲಾಂಟ್ ಪ್ರೊಡಕ್ಷನ್ ಬಗ್ಗೆ ಇಲ್ಲಿ ಕೂಡ ನೀವು ನಿಮ್ಮ ಬೆಳೆಗೆ ಕೀಟ ಮತ್ತು ರೋಗ ಬಂದಾಗ ಒಂದು ಫೋಟೋ ಹೊಡೆದ ಆ ಆಪ್ ಮುಖಾಂತರನೇ ನೀವು ಫೋಟೋ ಹೊಡೆದು ಕಳಿಸಬಹುದು. ಅಥವಾ ಆ ಆಪ್ ಮುಖಾಂತರನೇ ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ಅವರಿಗೆ ಆ ಬೆಳೆಗೆ ಎಲ್ಲಿ ರೋಗ ಇದೆ ಅದರ ಒಂದು ಸ್ಮಾಲ್ ವಿಡಿಯೋ ಮಾಡಿ ನೀವು ಕಳಿಸಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಆ ಸಮಸ್ಯೆಗೆ ನಮ್ಮಲ್ಲಿರುವಂತಹ ವಿಜ್ಞಾನಿಗಳು ನೇರವಾಗಿ ತಮಗೆ ಟೆಕ್ಸ್ಟ್ ಮೆಸೇಜ್ ಅನ್ನ ಇಮಿಡಿಯೇಟ್ ಆಗಿ ಯಾವ ತರ ಕ್ರಮ ಕೈಗೊಳ್ಬೇಕು ಅನ್ನೋದು ಮಾಹಿತಿಯನ್ನ ನಿಮ್ಮ ಮೊಬೈಲ್ಗೆ ಕಳಿಸ್ತೇವೆ. ಹೀಗೆ ತಾವು ಈ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಹಾಕೊಂಡು ತಾವೇನ್ ಮಾಡಬಹುದಪ್ಪ ಅಂತಂದ್ರೆ ತಮ್ಮ ಬೆಳೆ ಸಂರಕ್ಷಣೆ ಮಾಡ್ಕೋಬಹುದು, ಆಮೇಲೆ ಒಳ್ಳೆ ಆದಾಯ ಪಡೆಯಬಹುದು, ಮತ್ತೆ ಮಾರ್ಕೆಟಿಂಗ್ ಪ್ರೈಸ್ ಅನ್ನ ತಿಳ್ಕೊಂಡು ನೀವೇನ್ ಮಾಡಬಹುದು, ಆ ಬೆಳೆದಂತ ಬೆಳೆಯನ್ನ ಮಾರುಕಟ್ಟೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ಕೋಬಹುದು. ಇದೆಲ್ಲ ನಿಮ್ಮ ಕೈ ಒಳಗೆ ಇದ್ದಂಗೆ. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಯಾರ ಕಡೆನೂ ಮೊಬೈಲ್ ಇಲ್ಲ ಅಂತಿಲ್ಲ, ಎಲ್ಲರ ಕಡೆನೂ ಸ್ಮಾರ್ಟ್ ಮೊಬೈಲ್ ಫೋನ್ಸ್ಗಳದಾವು. ಈ ತರ ನೀವು ಫೋನ್ಗಳನ್ನ ಆಗ್ಲೇ ಹೇಳಿದೆ ನಾನು, ತಮಗೆ ಲಾಭದಾಯಕ ಆಗುವಂತ ಒಂದು ಆಪ್ ಗಳನ್ನ, ಕೃಷಿಗೆ ಯೋಗ್ಯವಾದಂತಹ ಆಪ್ ಗಳನ್ನ ಹಾಕಿಕೊಂಡು ತಾವು ಮಾಹಿತಿಯನ್ನ ಪಡ್ಕೊಂಡೇ ಆದಲ್ಲಿ ತಮಗೆ ಏನಾಗುತ್ತಪ್ಪ ಅಂತಂದ್ರೆ ಒಳ್ಳೆಯ ಒಂದು ಲಾಭ ಬರ್ತದೆ. ಆಮೇಲೆ ಬೆಳೆ ಸಂರಕ್ಷಣೆ ಆಗ್ತದೆ, ಮಾರ್ಕೆಟಿಂಗ್ ಬಗ್ಗೆನೂ ತಿಳಿತದೆ, ಮತ್ತೆ ನಿಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ರೇಟ್ಗಳನ್ನು ಬಂದಾಗ ನೀವು ಮಾರುಕಟ್ಟೆಗೆ ಕಳಿಸಿದಾಗ ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಒಳ್ಳೆಯ ಆದಾಯ ಬರುವಂತ ಅವಕಾಶ ಕೂಡ ಇರ್ತದ. ಈ ತರ ನೀವೇನ್ ಮಾಡಬಹುದು, ಕಿಸಾನ್ ಸುವಿಧಾ ಆಪ್ ಅಂದ್ರೆ ಕೆವಿಕೆ ಮೊಬೈಲ್ ಆಪ್ ಕೂಡ ಗೂಗಲ್ ಪ್ಲೇಸ್ಟೋರ್ ದಿಂದ ಹಾಕಿಕೊಳ್ಳಿ, ಆಮೇಲೆ ಕಿಸಾನ್ ಸುವಿಧಾ ಆಪ್ ಅನ್ನು ಹಾಕೋರಿ. ಆಮೇಲೆ ನೆಕ್ಸ್ಟ್ ಕೃಷಿ ಮಾರಾಟ ವಾಹಿನಿ, ಇದು ಸರ್ಕಾರದ ಒಂದು ಆಪ್ ಇದೆ, ಕೃಷಿ ಮಾರಾಟ ವಾಹಿನಿ, ಕೃಷಿ ಮಾರಾಟ ವಾಹಿನಿಯನ್ನು ಹಾಕಿಕೊಂಡು ಇವೆಲ್ಲ ನಿಮ್ಗೆ ಗೂಗಲ್ ಪ್ಲೇಸ್ಟೋರ್ ದಿಂದನೇ ತಾವು ಡೌನ್ಲೋಡ್ ಮಾಡ್ಕೋಬೇಕು. ಈ ತರ ಮಾಡಿಕೊಂಡು ತಾವು ತಮ್ಮ ಬೆಳೆಯನ್ನ ಕೂಡ ಸಂರಕ್ಷಣೆ ಮಾಡ್ಕೋಬಹುದು. ಯಾವುದೇ ಒಂದು ಸಮಸ್ಯೆ ಇದ್ರೆ ಅಂದ್ರೆ ಈ ರೈತ ಬಾಂಧವರು ನೇರವಾಗಿನೇ ಇಲ್ಲಿ ಬಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಒಂದು ದಿನದ ಸಮಯವನ್ನು ವ್ಯರ್ಥ ಮಾಡದೆ, ಹೊಲದಲ್ಲೇ ಇದ್ದು ಬರು ಹೋಗುವ ಖರ್ಚುಗಳನ್ನು ಕೂಡ ವ್ಯರ್ಥ ಮಾಡದೆ ತಮ್ಮ ಹೊಲದಲ್ಲೇ ಇದ್ದು ಆ ಬೆಳೆಯ ಒಂದು ಫೋಟೋ ವಿಡಿಯೋ ಅಥವಾ ತಮ್ಮ ಸಮಸ್ಯೆಯನ್ನು ಟೈಪ್ ಮಾಡಿ ಆ ಆಪ್ಗಳ ಮುಖಾಂತರ ನಮ್ಗೆ ಕಳಿಸಿಕೊಟ್ರೆ ಏನಾಗುತ್ತೆ, ನಾವು ಇಮಿಡಿಯೇಟ್ ಆಗಿ ತಮಗೆ ಒಂದು ರಿಪ್ಲೈ ಮಾಡ್ತೀವಿ. ಇದರಿಂದ ತಾವು ಬೆಳೆ ಸಂರಕ್ಷಣೆ ಮಾಡಿಕೊಂಡು ಒಂದು ಒಳ್ಳೆಯ ಆದಾಯವನ್ನು ಪಡೆಯಬಹುದು. ಹೀಗೆ ರೈತ ಬಾಂಧವರು ತಮ್ಮ ಒಂದು ಮೊಬೈಲ್ ಅನ್ನ ತಾವು ಡಿಜಿಟಲ್ ಅಗ್ರಿಕಲ್ಚರ್ ಅಂದ್ರೆ ರೈತರು ಕೂಡ ಡಿಜಿಟಲ್ ಅಗ್ರಿಕಲ್ಚರ್ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಬೆಳೆಗಳಿಗೆ ಕಾಲಕಾಲಕ್ಕೆ ಸಂರಕ್ಷಣೆ ಮಾಡಿಕೊಂಡು ತಾವು ಒಳ್ಳೆಯ ಆದಾಯವನ್ನು ಪಡೆಯಬೇಕಂತ ಹೇಳಿ ಈ ಒಂದು ಆಪ್ಗಳ ಬಳಕೆ ಮಾಡುವಾಗ ಏನಾದರೂ ತಮಗೆ ಸಣ್ಣ ಪುಟ್ಟ ಡೌನ್ಲೋಡ್ ಮಾಡಿಕೊಳ್ಳುವಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅಥವಾ ಏನೇ ಒಂದು ಸಮಸ್ಯೆ ತಮಗೆ ಅದರ ಉಪಯೋಗ ಮಾಡುವ ಒಂದು ಸಮಸ್ಯೆ ಬಂದಾಗ ತಾವು ನೇರವಾಗಿ ನನ್ನ ಮೊಬೈಲ್ ನಂಬರ್ಗೆ ತಾವು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರು 9845271164 9845271164. ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ಮೊಬೈಲ್ ಆಪ್ಗಳ ಮಹತ್ವ ಕುರಿತು ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಶೈಲ್ ಸಿ ರಾಠೋಡ್ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಬಾರಪ್ಪ ರಾಜಣ್ಣ. ಯಾಕೋ ನಿವಾಂತಾಗಿ ಆರಾಮ್ ಕೂತಂಗ್ ಕಾಣಿಸ್ತು. ಹೆಣ್ಮಕ್ಳಿಗೆಲ್ಲ ನಿವಾಂತ ಇರ್ತದೆ, ಏನ್ ಕತಿ ಇದು? ಮಾತ್ರ ನೂರಕ್ಕೂ ನೂರು ಕರೆಕ್ಟ್ ಹೇಳಿದ್ರು ಶೋಭಕ್ಕ. ಎಷ್ಟೋ ತನಕ ಕೆಲಸ ಆಗಿತ್ತ, ಸುಮ್ಮ ಸ್ವಲ್ಪತ್ತ ಯಾರನ್ನ ಬರ್ತಾರೇನೋ ಮಾತಾಡಿಸಿದ್ರಾಯ್ತು ಅಂತ ಹೊರಗ್ ಬಂದ್ ಕೂತಿದ್ದೆ ನೋಡ. ಶೋಭಕ್ಕ, ನೀ ಆಗಲೇ ಒಂದ್ ಮಾತು ಹೇಳದಲ್ಲ, ಏನದು? ಹೆಣ್ಮಕ್ಳಿಗೆ ಎಲ್ಲಿ ನಿವಾಂತ ಇರ್ತ, ಇದು ಶೋಭಕ್ಕ ಇಷ್ಟು ನಾವು ವಿಚಾರ ಮಾಡುವಂತ ಮಾತದಲ್ಲ. ಹೌದು, ಬೆಳಿಗ್ಗೆ ಎದ್ದಿದ್ ಹಿಡ್ಕೊಂಡು ರಾತ್ರಿ ಮಲಗತನನು ಏನೋ ಅನುಕೂಲ ಮಾಡಿಕೊಂಡ್ರ ನಿವಾಂತ ಸಿಗ್ತದೆ. ಸಿಗ್ತದೆ, ಇಲ್ಲ ಅಂದ್ರೆ ಏನಿಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಕೆಲಸ ಏನದಪ್ಪ ಮನೆಯಾಗ, ಅದೇ ಮಾಡ್ಬೇಕಲ್ಲ ಕೆಲಸಗಳು. ಹಂಗಲ್ಲ ಶೋಭಕ್ಕ, ಹಂಗಲ್ಲ. ಅದು ಹೊರಗ್ ಹೋಗಿ ಆಫೀಸ್ ನ ಕೆಲಸ ಮಾಡಿದ್ರೆ ಕೆಲಸ ಅಲ್ಲ, ಹೌದಲ್ಲ? ಅಂತಂದ್ರ ಇದೇನದಲ್ಲ, ಇದು ಅನ್ಪೇಡ್ ಅಂದ್ರೆ ರೊಕ್ಕ ಕೊಡ್ಲಾರ್ದು, ಪಗಾರ ಇಲ್ಲಾರ ಕೆಲಸ. ಪಗಾರ ಇಲ್ಲಾರ ಕೆಲಸ. ನೀ ಲೆಕ್ಕ ಹಾಕಿದ್ರ ಏನು ಆಫೀಸ್ನಾಗ ಒಂದ್ 8 ತಾಸು 7 ತಾಸು 9 ತಾಸು ಅಂತ ಇರ್ತದ. ಹೌದು, ಇದು ಮನೆಗಿಂದ ಲೆಕ್ಕ ಹಾಕಿದ್ರೆ ಇದಕ್ಕೆ ಟೈಮ್ ಇಲ್ಲಲ್ಲ. ಎಷ್ಟು 12 ತಾಸು ಅಂದ್ರೆ 12 ತಾಸು ಕೆಲಸದಾಗೆ ಇರ್ಬೋದಪ್ಪ. ಅಂದ್ರೆ ಅಲ್ಲ, ಕೆಲಸ ಮಾಡೋರ ಮೇಲೆ ಡಿಪೆಂಡ್ ಇರ್ತದೆ ಇದು. ಅಲ್ಲ, ಮಾಡೋರ ಮೇಲೆ ಇರ್ತದೆ. ಯಾರು ಮನೆಯೊಳಗಿದ್ದು ನಾ ಮನಿ ಚಲೋ ತಗೊಂಡ್ ಹೋಗ್ಬೇಕು ಅಂತ ವಿಚಾರ ಮಾಡ್ತಿರ್ತಾರೆ, ಟೈಮೇ ಇಲ್ಲ, ಹಾಲಿಡೇ ಇಲ್ಲ, ಸಾಟರ್ಡೇ ಇಲ್ಲ, ಸಂಡೇ ಇಲ್ಲ, ಹಬ್ಬ ಅಂದ್ರೆ ಉಲ್ಟಾ ಹೆಚ್ಚು ಕೆಲಸ. ದೊಡ್ಡ ಕೆಲಸಗಳವು, ಮನಿ ತೊಳೆಯೋ, ಮನಿ ಸಾರಿಸೋ, ಏನೆಲ್ಲ ಕೆಲಸಗಳು. ಹೌದಲ್ಲ, ಮತ್ ಭಾಂಡಿಗಳ ತೊಳ್ಕೊಳ್ಳೋದು, ಬಟ್ಟೆ ಒಕ್ಕೊಳ್ಳೋದು, ಮತ್ ಶಿಸ್ತು ಇಟ್ಕೋಬೇಕು, ತಿಂಡಿಗಳ ಮಾಡಬೇಕು ಹಬ್ಬಕ್ಕಂತೇಳಿ ಇಷ್ಟೆಲ್ಲ ಆದ್ಮೇಲೆ ಶೋಭಕ್ಕ ಏನಾಯ್ತು, ಏನಾಗ್ತದೆ ಅಂತಂದ್ರ, ಈ ಗಂಡಸ್ರಿಗೆ ಕೇಳ್ಬೇಕು, ಯಾರು ಮನ್ಯಾಗ ಇದು ಇರ್ತಾರಲ್ಲ, ಏನಂತೆ ಗ್ರಹಿಣಿ ಇರ್ತಾರ ಅಂದ್ರ, ನೌಕರಿ ಮಾಡ್ತಾರ, ನಿಮ್ ಮನೇಲಿ ಏನ್ ಮಾಡ್ತಾರ, ಏನ ಮನೇಲಿ ಏನ ಕೆಲಸ ಮಾಡುದಿಲ್ರಿ? ಹೌದು, ಎಷ್ಟಾರ ಹೇಳ್ತಾರಪ್ಪ, ಎಷ್ಟ ಅಸಹ್ಯ ಅನಿಸ್ತದ ನೋಡ ಒಂದ ಸರಿ ಕೇಳಲಿಕ್ಕೆ. ಯಾ, ಆಕಿ ಏನ್ ಮಾಡ್ತಾಳ್ರಿ, ಏನ್ ಮಾಡಂಗಿಲ್ಲ ಮನೇಲಿ ಇರ್ತಾಳ ಆಕಿ. ಅಲ್ಲ, ಮನೆಗೆ ಏನ್ರಿ ಕೆಲಸ ಮಾಡುದಿಲ್ರಿ ಅಂತ ಅಂದ್ರ, ಈ ಕೆಲಸ ಮಾಡೋದು ನಮಗ ಎಲ್ಲಿ ತನ ಲೆಕ್ಕಕ್ಕೆ ತೊಗೊಳೋದಿಲ್ಲ ಶೋಭಕ್ಕ, ಅಲ್ಲಿ ತನ ನಾವು ಹೆಣ್ಮಕ್ಳಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ವಿಚಾರದಾಗ. ಹಾ, ನಿನ್ನಂಗ್ ವಿಚಾರ ಮಾಡೋದು, ನಿನ್ನಂಗ್ ತಿಳುವಳಿಕೆ ಇರೋರು ಬಾಳ ಕಮ್ಮಿ ನೋಡಪ್ಪ. ಆದ್ರ ಈಗ ತಿಳುವಳಿಕೆ ಮಾಡಿ ಕೊಡ್ಬೇಕಾಗ್ಯದ. ಹೌದ್ ಹೌದ್ ಹೌದು. ಈಗ ಏನ್ ಹೇಳ್ತಾರೆ ಗುರ್ತು, ಮೊದಲ ಗೃಹಿಣಿ ಅಂತ ಕರಿತಿದ್ರು, ಹೌಸ್ ವೈಫ್ ಅಂತ ಇಂಗ್ಲಿಷ್ ನಾಗ ಕರಿತಿದ್ರು. ಹೌದು, ಈಗ ಏನ್ ಹೇಳ್ತಾರೆ ಗುರ್ತಾನ ಅದಕ್ಕ, ಅದರ ಪರಿಭಾಷೆ ಬದಲಿಸಿದ, ಏನಂತಾರೆ, ಹೋಮ್ ಮೇಕರ್ ಅಂತ ಹೇಳ್ತಾರೆ. ಹೋಮ್ ಮೇಕರ್, ಹಾ, ಓಹೋಹೋ. ಅಂತಂದ್ರ ಮನೆಯನ್ನ ನಿರ್ಮಾಣ ಮಾಡಕ್ಕೆ, ಮನೆಯನ್ನ ಸದೃಢವಾಗಿಡಕ್ಕೆ ಅಂತ ಬರೀ ಗೃಹಿಣಿ ಅಲ್ಲ, ಹೋಮ್ ಮೇಕರ್ ಅಂತ ಅದೊಂದು ದೊಡ್ಡ ಕೆಲಸ. ಅದೇ ಶಬ್ದನೇ ದೊಡ್ಡದದ, ಅದು ಶಬ್ದನೇ ದೊಡ್ಡದು, ಹೋಮ್ ಮೇಕರ್. ಇದು ನಾವು ನಿಜವಾಗ್ಲೂ ಎಲ್ಲರೂ ಸಮಾಜದಾಗ ವಿಚಾರ ಮಾಡಕ್ ಶೋಭಕ್ಕ. ಖರೇನೆ ರಾಜಣ್ಣ, ಬಹಳ ಮಂದಿ ನೋಡು ಎಲ್ಲಾರ ಮನೆಗೂ ಅದಕ್ಕ ಕಿಮ್ಮತ್ ಇರ್ಲಾರ್ದಂಗೆ ಆಗ್ಬಿಟ್ಟದ. ಅದು ಹೆಣ್ಮಕ್ಳು ಮನೆ ಕೆಲಸ ಮಾಡೋರ್ ಇದ್ರು ಅಂತಂದ್ರ, ಹೊರ ಕೆಲಸ ಮಾಡೋರ್ ಇದ್ರ ಅಂದ್ರೆ ಸ್ವಲ್ಪ ಅದಕ್ಕೆ ಮರ್ಯಾದೆ ಅದಪ್ಪ ಅವ್ರಿಗೆ. ಏ, ಹೊರಗನು ಮಾಡ್ಕೊಂಡ್ ಬರ್ತಾಳ ಇಲ್ಲಿ ಮನೆಯಾಗ, ಅಷ್ಟಿಲ್ಲ ಅಷ್ಟು ಸ್ವಲ್ಪ ಅಷ್ಟಿಲ್ಲ ಅಷ್ಟು ಮಾಡ್ತಾಳ ಮನೆಯಾಗನದು ಬಹಳ. ತಿಂಗಳ ಪಗಾರ ಬರ್ತದೆ, ಆದ್ರೆ ಮನೆಗೆ ಇರ್ತಾರ ನೋಡ, ಅವ್ರಿಗಂತೂ ಏನೂ ಇರಂಗಿಲ್ಲ ನೋಡ. ಹೌದಲ್ಲ, ಅಂದ್ರೆ ಆಮೇಲೆ ಅವ್ರು ಹೆಣ್ಮಕ್ಳದ್ ಹೆಂಗಿರ್ತದ ಅಂದ್ರೆ ವಿಚಾರ, ಈ ಕೆಲಸ ಮಾಡಿ ಗಂಡ ಬರ್ತಾನಂದ್ರೆ ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು, ಮಕ್ಳು ಬರ್ತಾವ ಸ್ಕೂಲ್ ಇಂದ ಅಂದ್ರೆ ಅವ್ರಿಗೆ ಬಿಸಿ ಬಿಸಿ ಏನಾರ ಮಾಡ್ಬೇಕು, ಮುಂಜಾನೆ ಟಿಫನ್ ಬೇರೆ ಮಾಡ್ಬೇಕು ಅವ್ರಿಗೆ, ಅಡಿಗೆ ಡಬ್ಬಿ ಮಾಡಿ ಬೇರೆ ಹಾಕ್ಬೇಕು, ಸಾಲಿನ ಬರುತ್ತಲೇ ಮತ್ತೊಂದ್ ಬೇರೆ ಇಡಬೇಕು ಅವ್ರಿಗೆ, ಮತ್ ರಾತ್ರಿ ಮತ್ ಬಿಸಿ ಆಗ್ಬೇಕು, ಮತ್ ಬಿಸಿ ಆಗ್ಬೇಕು. ಆದ್ರೆ ಇನ್ನೊಂದು ಶೋಭಕ, ನಾ ಪ್ರಶ್ನೆ ಕೇಳ್ತೀನಿ, ನನಗೆ ಈಗ ಸರಳಾಗಿ ಸಹಜವಾಗಿ ಮಾತಾಡೋದ ಗೊತ್ತಾಗ, ನೀವು ಹೆಣ್ಮಕ್ಳು ಹೆಣ್ಮಕ್ಳಲ್ಲಿ ಇನ್ನೊಬ್ರು ಮಾತಾಡೋದ ಗೊತ್ತಾಗ, ಏ ನಮ್ಮ ಮನೆಯವರಿಗೆ ಬದ್ನಿಕಾಯಿ ಪಲ್ಲೆ ಇಷ್ಟ ರೀ, ನಮ್ಮ ಮನೆಯವರಿಗೆ ಈ ಸ್ವೀಟ್ ಇಷ್ಟ ರೀ, ನಮ್ಮ ಮಕ್ಳಿಗೆ ಈ ತಿಂಡಿ ಇಷ್ಟ ರೀ ಅಂತ ಸಹಜವಾಗಿ ಮಾತಾಡ್ತೀರಿ. ಹೌದು, ಎಂದಾದ್ರೂ ನಿನಗೆ ಯಾವ್ದು ಇಷ್ಟ ಅಂತ ಎಂದ್ರೆ ಹೇಳಿ. ಅದ್ ಹೇಳಲಿಕ್ಕೆ ಆಗಂಗೇ ಇಲ್ಲ, ಯಾಕಂದ್ರೆ ಅವ್ರದ್ದು ಇಷ್ಟಗಳೇ ನಮ್ಮ ಇಷ್ಟಗಳ ಆಗ್ಬಿಟ್ಟಿರ್ತಾವಪ್ಪ. ಅಲ್ಲೇ ಎಷ್ಟು ದೊಡ್ಡ ತ್ಯಾಗ ಅಂತಂದ್ರ, ಎಲ್ಲರಿಗೂ ಜೀವ ಒಂದೇನ, ಇದು ಹಿಡಿಸೋದ್ ಯಾರಿಗೆ ಜೀವ? ಹೌದಲ್ಲ, ಸಹಜ ಮಾತಾಡ. ನನಗೊಂದು ಜಾಮೂನ್ ಹಿಡಿಸ್ತಂತ ಇಟ್ಕೋ, ನಮ್ಮನೆಯವ್ರು ಏನ್ ಮಾಡ್ತಾರ, ಯಾವ್ದೋ ಒಂದು ಹಬ್ಬ, ಯಾವ್ದೋ ಒಂದು ಪ್ರಸಂಗ, ಏನೂ ಇಲ್ಲ ಅಂತ ಇಟ್ಕೋ, ಏನೋ ಒಂದು ನೆವನ ಮಾಡ್ಕೊಂಡು ಏತ ನಮ್ಮ ಮನೆಯವರಿಗೆ ಜಾಮೂನ್ ಇಷ್ಟ ಅಂತ ಜಾಮೂನ್ ಮಾಡ್ತಾರೆ, ಅಥವಾ ಯಾವ್ದೋ ಒಂದು ಉಪ್ಪಿಟ್ಟು ಇಷ್ಟ ಅಂದ್ರೆ ಉಪ್ಪಿಟ್ಟು ಮಾಡ್ತಾರೆ, ಮಕ್ಕಳಿಗೆ ಇದು ಅಂದ್ರೆ ಮಕ್ಕಳಿಗೆ ಮಾಡ್ತಾರೆ. ಆದ್ರೆ ತಮ್ಮ ಸಲುವ ತಾವು ಎಂದೂ ಮಾಡುದಿಲ್ಲ, ನಾವ್ ಎಂದರ ಕೇಳಿವೇನು? ಅದಂತೂ ಯಾರು ಕೇಳೋದೇ ಇಲ್ಲ ಬಿಡು, ಕೇಳೋದೇ ಇಲ್ಲ. ಅಲ್ಲ, ನಂದೆಲ್ಲ ಮಾಡಿ ಅಲ್ಲ, ಬಹಳ ಮಂದಿಗೆ ಅದು ಗೊತ್ತೇ ಇರಂಗಿಲ್ಲ ಅಂತೀನಿ ನಾನು. ಆಕಿಗೆ ಏನ್ ಇಷ್ಟ ಅದ ತಿಂಡಿ ಒಳಗ ಅನ್ನೋದು ಏನು ಗೊತ್ತೇ ಇರಂಗಿಲ್ಲ. ಅಂದ್ರ ಶೋಭಕ್ಕ, ಒಬ್ಬ ಹೆಣ್ಮಗಳು ಆ ಒಂದು ಸಂಸಾರ ಚಕ್ರದೊಳಗೆ ಎಷ್ಟು ಮುಳುಗಿ ಹೋಗ್ಯಾಳ, ಇದನ್ನ ವಿಚಾರ ಮಾಡ್ಬೇಕ. ಇನ್ನೊಂದ್ ಹೇಳಬೇಕ, ಈಗ ಮನ್ಯಾಗ ಒಂದೇನೋ ಕಾರ್ಯಕ್ರಮ ಇರ್ತದೆ, ಅಡಿಗೆ ಮಾಡಕ್ಕೆ ನಾವು ಕರಿತೀವಿ, ಹೌದು, ಕೆಲವೊಂದ್ ಪ್ರಸಂಗದಾಗ ಅಕ್ಕಿ ರೊಕ್ಕ ಕೊಡ್ತೀವಿ, 1,000 2,000 ಆ ಲೆಕ್ಕದಲ್ಲಿ ಕೊಡ್ತೀವಿ. ಹೌದಿಲ್ಲ, ನಾ ಏನಂತೀನಿ, ದಿವಸ ಹೆಣ್ಮಗಳ ಮನ್ಯಾಗ ಅಡಿಗೆ ಮಾಡ್ತೇವಲ್ಲ, ಅದಕ್ಕೊಂದು ನಾವು ಲೆಕ್ಕ ಇಟ್ಟು ಪಗಾರ ಅಂತ ಯಾಕೆ ಕೊಡಬಾರ್ದು? ಅವಾಗ ಅದು ವ್ಯಾಲ್ಯೂ ಗುರ್ತಾಗ್ತದೆ. ಅಲ್ಲಪ್ಪ, ನೀವ್ ಒಂದಿನಕ್ಕೇನೆ ಅವ್ರಿಗೆ ಕರೆದು ಅಷ್ಟು ರೊಕ್ಕ ಕೊಟ್ಟಾಗ ಮನೆಯ ಕಸ ಹಿಡ್ಕೊಂಡು ರಾತ್ರಿ ಹಾಸಿಗೆ ಹಾಸಿ ಮಲಗೋ ತನಕ ಎಷ್ಟು ಕೆಲಸ ಆಗ್ತದ, ಅದ್ರದ್ದು ಅಷ್ಟು ರೊಕ್ಕ ಕೊಡ್ಬೇಕಾಗ್ತದ ಅವ್ರು? ಹೌದಿಲ್ಲ, ನೀ ಲೆಕ್ಕ ಹಾಕಿ, ಈಗ ಒಬ್ಬ ಕಸ ಹೊಡೆಯಿರ್ತಾರ, ಕಸ ಹೊಡೆಯರಿಗೆ ಎಷ್ಟು ಕೊಡ್ತೀವಿ? 400-300 ಕೊಡ್ತೀವಿ. ಹೌದು, ಒಂದ್ ಸಲ ಬಾಂಡೆ ತೋದ್ರ 600 ಅಂತ ಸುಮ್ ಲೆಕ್ಕ ಹೇಳಿ, ಎರಡ್ ಸಲ ಬಾಂಡೆ ತೋದ್ರ 800-1,000 ಆಗ್ತದ, ಆಮೇಲೆ ಬಟ್ಟಿ ಒಗೆದ ಬೇರೆ ಬೇರೆ ಇರ್ತದ, ಅಡಿಗೆ ಮಾಡೋದ್ ಲೆಕ್ಕ. ಈಗ ತಿಂಗಳಿಗೆ ಒಬ್ರು ಮನೆಗೆ ಒರ್ತಿ ಹಚ್ಚಿರ್ತಾರ ಇಟ್ಕೊ, ಕಡಿಮ್ ಕಡಿಮ್ ಬಂದನು 3,000 ಕಡಿಮ್ ಕಡಿಮ್ ಬಂದ ಲೆಕ್ಕ. ಒಂದ್ ಟೈಮ್ ಬಂದ್ ಮಾಡ್ತಾರ, ಮತ್ ಸಂಜೆಗೆ ಇವರೇ ಮಾಡ್ಬೇಕು. ನಾನು ಇವೆಲ್ಲ ಲೆಕ್ಕ ಹಾಕಿ ಅರ್ಧನೇ, ಈಗ ಒಂದ್ 3,000 ಅಡಿಗೆ ಕೊಡ್ತದ್ದು, 15,000 ಬಂಡಿದ್ರೆ ಒಂದು 300 ಕೊಡ್ತೀವಿ, ಅರ್ಧ ಒಂದು 150 ಹಿಂಗ್ ಒಂದ್ ಹಿಂಗ್ ಲೆಕ್ಕ ಹಾಕಿದ್ರ ರಜಣ ತಿಂಗಳಿಗೆ ಮಿನಿಮಮ್ ಅಂದ್ರೆ 10,000 ಆಗ್ತದ ನೋಡಪ್ಪ. ಹೌದಲ್ಲ, ನೀ ಬಾಳ ಬಾಳ ಕಮ್ಮಿ ಹಿಡಿದ್ರೆ 10,000 ಆಗ್ತದ ಅಂತಂದ್ರೆ 10,000 ಸಂಸಾರಕ್ಕೆ ಉಳಿತ ಅಂದ್ರೆ ನಾ ಹೇಳದೇನು ಇಲ್ಲ, ಹೆಣ್ಮಗಳು ಅಡಿಗೆ ಮಾಡ್ಬೇಕು ಅಡಿಗೆ ಮಾಡಬೇಡದೇನ್ರಿ ಅಂತ ಹಂಗ ಮಾತಾಡೋದಲ್ಲ. ಹೌದೌದು, ಅಂದ್ರ ಆಕೆಯನ್ನು ಮನಸ್ಸಿಲಿಂದ ಏನು ಮಾಡ್ತಾಳ, ಖುಷಿಲಿಂದ ಮಾಡ್ತಾಳೆ, ಖುಷಿಲಿಂದ ಮಾಡ್ತಾಳಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಬೇಕು. ಅಂದ್ರೆ ರೊಕ್ಕ ಕೊಟ್ರೆ ಬೆಲೆ ಕಟ್ಟದಂತಲ್ಲ, ನಾವೊಂದು ಲೆಕ್ಕಕ್ಕೆ ಹೇಳಿದ್ರೆ, ಆದ್ರೆ ಆಕೆಗೆ ಮನಸ್ಸಿಗೆ ತ್ರಾಸ ಆಗ್ಲಾರ್ದಂಗ ಆಕೆಗೊಂದು ಖುಷಿ, ಯಾವ್ದೋ ಒಂದು ಸಂದರ್ಭದಾಗ ಖುಷಿ ಪಡಿಸ್ಬೇಕು. ಅದೇ ಹೆಸರು ಬಂದಾಗ ಮನಿ ಮಹಾಲಕ್ಷ್ಮಿ ಅಂತ ಹೇಳುದು. ಹೌದೌದು, ಉಳಿದ ಟೈಮ್ಗೆ ನಮ್ಮ ಹೋಮ್ ಮಿನಿಸ್ಟರ್ ರೀ ಅಂತ ಮಾತಾಡೋದು, ಯಾರನ್ನ ಕೇಳಿದ ಕೂಡಲೇ ಏನ್ ಬಾರಿ ಅಂಜೋರ್ ಸಿಸ್ತ, ಅಲ್ಲಿ ಏನು ಅಂಜಂಗಿಲ್ಲ, ಮತ್ತೆ ಏನು ಇರಂಗಿಲ್ಲ, ಸುಳ್ಳೆ ಮಂದಿ ಮುಂದೆ ಹೇಳ್ಕೊಳ್ಳಿಕ್ಕೆ ನಮ್ ಹೋಮ್ ಮಿನಿಸ್ಟರ್ ಪಲ್ಲಿ ನಡಂಗಿಲ್ರಿ, ಹಂಗಿರ್ತದ ನೋಡಪ್ಪ. ಆದ್ರ ನಾನು ಈ ವಿಚಾರ ಬಂದಾಗ ಕರೆನೆ ನಾವೆಲ್ಲರೂ ಏನಂತಂದ್ರ ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು. ಮನಿ ಹೆಣ್ಮಗಳು ಇಲ್ಲಂದ್ರೆ ನಡೆದಿಲ್ಲ, ಇದಂತೂ ಒಪ್ಕೊಳ್ಳುವಂತದ್ದ. ಹೌದೌದು, 2 ಉರಿ ಹೋಗಿರ್ಲಿ, ಹೋಟೆಲ್ ಊಟ ಮಾಡ್ತೀವಿ, 3 ಯಾವಾಗ ಮನಿ ಊಟ ಮಾಡ್ಲಿ ಅಂತ ಅನಿಸ್ತದ, ಅನಿಸ್ತದ, ಮನಿ ವಾತಾವರಣ ಬೇರೆ ಆಗ್ಬಿಟ್ಟಿರ್ತದ. ಅನಿಸ್ಬೇಕು, ನಾನು ಅದನ್ನು ಹೋಟೆಲ್ ನೊಳಗ ಒಂದ್ ನೀ ಥಾಲಿ ತಗೊಂಡಿ ಅಂದ್ರ 3-4 ಪಲ್ಯ 2-3 ಚಟ್ನಿ ಎಲ್ಲಾ ಕೊಟ್ಟಿರ್ತಾರ, ಯಾಕ ಅದ ತಿಂಗಳಗಟ್ಟಲೆ ನಮ್ಗೆ ನಡೆಯದಿಲ್ಲ, ಯಾಕೆ ಬೇಸರ ಬರ್ತದ? ಮನ್ಯಾಗ ಒಂದೇ ಪಲ್ಯ ಮಾಡಿರ್ತಾರ, ತಿಳ್ಕೋ, ದಿವಸ ಮನೆ 4 ಪಲ್ಯ 4 ಚಟ್ನಿ ಏನು ಮಾಡುದಿಲ್ಲ, 2 ಸಾಂಬಾರು ಯಾವ್ದು ಮಾಡಂಗಿಲ್ಲ, ಒಂದ್ ಪಲ್ಯ ಒಂದ್ ಸಾಂಬಾರ್ ಮಾಡ್ಲಿ ಅಥವಾ 2 ಪಲ್ಯ ಮಾಡ್ಲಿ ಒಂದ್ ಚಟ್ನಿ ಮಾಡಿರ್ತಾರ. ಆದ್ರೆ ಇದು ವರ್ಷಗಟ್ಟಲೆ ಅಲ್ಲ, ನಮ್ಮ ಜೀವನ ಪರ್ಯಂತ ಊಟ ಮಾಡಿದ್ರು ಅದು ಬೇಸರ ಆಗೋದಿಲ್ಲ, ಅದೇ ಬೇಸರ ಆಗುತ್ತೆ. ಅಲ್ಲಿ ಪ್ರೀತಿ ಇರಂಗಿಲ್ಲಪ್ಪ, ರೊಕ್ಕಕ್ಕಾಗಿ ಮಾಡಿರ್ತಾರ ಅವರು, ಇಲ್ಲಿ ಮನೆಯಾಗ ಪ್ರೀತಿ ತುಂಬಿ ಮಾಡಿರ್ತದೆ. ಇದು ಬಹಳ ಮುಖ್ಯ, ಒಂದು ಅಡಿಗೆಯೊಳಗ ಮಾಡುವಂತ ಟೈಮ್ನೊಳಗ ಆ ಒಂದು ಗೃಹಿಣಿ ಹೋಮ್ ಮೇಕರ್ ಏನ್ ಪ್ರೀತಿ ಆಗಿರ್ತಾರಲ್ಲ, ನನ್ನ ಗಂಡಗೆ ಬೇಕು, ನನ್ನ ಮಗನಿಗೆ ಬೇಕು, ನನ್ನ ಮಗಳಿಗೆ ಬೇಕು, ಅವ್ರ ಸಲ ನಾ ಮಾಡ್ಲಿತೀನಿ, ಇದು ಚಲೋ ಆಗಿದಿಲ್ಲ, ಮತ್ತೆ ಇನ್ನೊಂದು ಕೈಯಾಗಿ ಸ್ವಲ್ಪ ಹಾಕಿ ರುಚಿ ನೋಡ್ತಾರ. ಹೌದೌದು, ಉಪ್ಪು ಕಡಿಮೆ ಆಗಿದನು, ಖಾರ ಹೆಚ್ಚಾಗಿದನು, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕೆ ಸರಿ ಮಾಡಬೇಕು ಅನ್ನೋದಿರ್ತಲ್ಲ, ಈ ಒಂದು ಭಾವನೆ ಇರ್ತ ನೋಡು ಹೆಣ್ಮಗಳದು, ಆ ಭಾವನೆಗಳ ಜೊತೆಗೆ ನಾವು ಬದುಕಲಿ ಕಲಿಬೇಕು ಅಂತಂದ್ರ ಮನಿ ಏನಾಗುತ್ತ, ಸುಖ ಸಂಸಾರ ಆಗ್ತಂತ. ನಾನು ವಿಚಾರ, ಏನ್ರಾನು ಏನ್ರ ಬಿಡು, ನಾ ಏನನ್ನೋದು ಬಿಡು, ನಾನು ಒಬ್ಬ ಹೆಣ್ಮಗಳ ಇದ್ದೀನಿ, ಬ್ಯಾರೆಯವ್ರ ಅನ್ಬೇಕಪ್ಪ ಈ ಮಾತು ಕೇಳಿ. ಹೌದಲ್ಲ, ಈಗ ನಮ್ಮ ಮಾತುಗಳೇನ್ ಕೇಳಲಿಕ್ಕತ್ತಾರಲ್ಲ, ಅವ್ರು ವಿಚಾರ ಮಾಡ್ಬೇಕು, ನಾವು ನಮ್ಮ ಮನೆಯೊಳಗ ನಮ್ಮ ಹೆಣ್ಮಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ಎಷ್ಟು ಅಕ್ಕಿನ ಬಗ್ಗೆ ಕಾಳಜಿ ತಗೋತೀವಿ, ಎಷ್ಟು ಅಕ್ಕಿಗೆ ಸುಖದಿಂದ ಇಟ್ಟೀವಿ, ಅವನ್ನೆಲ್ಲ ಅವ್ರು ವಿಚಾರ ಮಾಡ್ಬೇಕಪ್ಪ. ಆಮೇಲೆ ಇನ್ನೊಂದು ಶಬಕ ಏನು, ಈಗ ನನಗೊಂದು ತಲೆ ನೋವು ಇಲ್ಲಿ ತಂತಿಟ್ಕೋ, ಸ್ವಲ್ಪ ಆರಾಮಿಲ್ಲ ಅಂತ ಇಟ್ಕೋ, ಎಷ್ಟು ಕಾಳಜಿ ಮಾಡುದು, ಇಲ್ಲ ನೀವು ಪಲಗ ಮೇಲೆ ಇಳಿಬೇಡಿ, ನಿಮ್ಗೆ ಹುಡುಗಿ ಬೇಕಾ, ಚಾ ಬೇಕಾ, ಕಾಫಿ ಬೇಕಾ, ಅಲ್ಲೇ ಹಾಸಿಗೆ ಮೇಲೆ ಬರ್ತದೆ. ಅದೇ ಹೆಣ್ಮಗಳಿಗೆ ಜ್ವರ ಬಂದು ನಡಗ್ಲಿದ್ರು ಸಹಿತ ಆಕಿ ಮನಿ ಕೆಲಸ ಎಂದು ನಿಂದ್ರಿಸೋದಿಲ್ಲ, ಯಾಕಂದ್ರೆ ಆಕಿ ಮಲಗಿದ್ರು ನಿಂದ್ರಿಸಿದ್ರು ಅಂದ್ರೆ ಎಲ್ಲರೂ ಉಪವಾಸ ಬೀಳ್ತಾರ ಅಂತ ತಿಳ್ಕೊಂಡು ಹಂಗ ಮಾಡ್ತಿರ್ತಾಳ. ಆದ್ರೆ ನಾವ್ ಎಷ್ಟು ಮಂದಿ ನಿನ್ ಉರಿ ಬಂದದ ಅಲ್ಲ ಗೊತ್ತಾಗಂಗಿಲ್ಲ, ಅಂದೇ ಆಕಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಸಹಿತ ಗೊತ್ತಾಗಂಗಿಲ್ಲ, ಏನೋ ಸ್ವಲ್ಪ ಆರಾಮ ಇರ್ಲಿಕ್ಕೆ ಇಲ್ಲ ಬಿಡು, ಗೋಲಿ ತಗೊಂಡ್ಬಿಟ್ಟಾಳೆ ಕಡಿಮೆ ಆಗ್ಯದ ಅಂತ ಅನ್ಕೊಂಡ್ಬಿಟ್ಟು ಗೋಲಿ ತಗೊಂಡ್ ಏನಂತ ಕೇಳ್ತಾರ, ಆದ್ರೆ ಗೋಲಿ ತರ್ಲೇನು ಡಾಕ್ಟರ್ ಬಲ್ ಹೋಗೋಣೇನು ಅಂದ್ರೆ ಎಲ್ಲರೂ ಅಂತಲ್ಲ, ಅದೇ ಕೆಲವರು ಮಾಡ್ತಾರ ಅದು ಹೌದಂತ ಹಂಗೆ ನಾ ಹೇಳಿದ್ನಲ್ಲ ಹಂಗೆ ಇರ್ತಾರಪ್ಪ. ಹೌದಲ್ಲ ಅಂತಂದ್ರ ನಮ್ಮ ಸಂಸಾರದ ಬಗ್ಗೆ ಅಷ್ಟೆಲ್ಲ ಒಂದು ಹೆಣ್ಮಗಳು ವಿಚಾರ ಮಾಡೋ ಟೈಮ್ನೊಳಗ ನಾವು ವಿಚಾರ ಮಾಡಿ, ಆಕಿನೂ ಒಂದು ಜೀವಿ, ಆಕಿನ ಸ್ವಲ್ಪ ಏನಂದ್ರೆ ನನ್ ಸಲ ಒಂದು ಒಳ್ಳೆ ಎರಡು ಮಾತಾಡ್ಲಿ ಅನ್ನೋದೇ ಬಯಸ್ತಾವ ಅಂತ ಉಳಿದಿದ್ದೇನೆ. ಹೌದೌದು, ಅವ್ರ ಕಡೆಯಿಂದ ಅಡಿಗೆ ಮಾಡಿಸ್ಬೇಕು, ಅವ್ರ ಕಡೆಯಿಂದ ತಿಂಡಿ ಮಾಡಿಸ್ಬೇಕು ಅಂತಾವ್ ಯಾವ್ದು ಬೇಕಾಗಂಗಿಲ್ಲ ಅಕ್ಕಿ. ಒಂದು ಒಳ್ಳೆ ಮಾತು, ಆದ್ರೆ ನೀ ಆಗಳ ಹೇಳದಲ್ಲ ಇನ್ನೊಂದು ಮಾತು ನನಗೆ ಬಂತವ ಏನಂತಂದ್ರ ಮನೆಯೊಳಗೆ ಏನ್ ಕೆಲಸ ಇರ್ತದೆ ನೋಡು. ಹೌದು, ಅಕ್ಕಿ ಗೃಹಿಣಿ ಇರ್ಲಿ ನೌಕರಿ ಮಾಡಕ್ ಇರ್ಲಿ ಯಾರೇ ಇರ್ಲಿ ನಾವು ಲೇಬರ್ ಅನ್ನ ಶೇರ್ ಮಾಡ್ಕೊಳ್ಬೇಕು, ಕೆಲಸವನ್ನ ಶೇರ್ ಮಾಡ್ಕೊಳ್ಬೇಕು, ಇದು ಬಹಳ ಮುಖ್ಯ. ಇದು ಬಹಳ ಮಂದಿ ಮಾಡಂಗಿಲ್ಲ ರಜಣ್ಣ, ಮಾಡ್ಬೇಕು. ಈಗ ಪಲ್ಲೆ ಹಚ್ಚದಿರ್ತದ, ನಾ ಪಲ್ಲೆ ಹಚ್ತೀನಿ ನೀ ಕಸ ಹೊಡಿ, ನೀ ಕಸ ಹೊಡಿತಿ ನಾ ಪಲ್ಲೆ ಹಚ್ತೀನಿ, ಇಂಥವನ್ನ ಮನ್ಯಾಗ ಸಣ್ಣ ಪುಟ್ಟ ಸೋಫಾ ಇರ್ತಾವ, ಝಾಡ್ಸೋದಿರ್ತಾವ, ಇಲ್ಲ ನಾ ಇದು ಮಾಡ್ತೀನಿ, ಯು ಟಿವಿಗಳು ವರ್ಸವಿರ್ತಾವ, ಫರ್ನಿಚರ್ಸ್ ಇರ್ತಾವ ವರ್ಸೋದಿರ್ತದ, ಬಾಗ್ಲಾಗಳು ಕಿಡಕಿಗಳು ಅವನ್ನೆಲ್ಲ ವರ್ಷಗೊಳ್ಬೇಕು, ಅವಂತೂ ಸರಳಾಗಿ ಮಾಡಬಹುದು. ಹೌದಿಲ್ಲ ಸ್ವಲ್ಪ ಆಮೇಲೆ ಏನಂದ್ರೆ ನೀರ್ ತುಂಬದಿರ್ತದಲ್ಪ ಮನೆಗ, ಬೋರ್ವೆಲ್ ಇರ್ತದ ಎಲ್ಲ ಇರ್ತದ, ತುಂಬಬೇಕಾಗ್ತದೆ, ಒಂದ್ ಎರಡ ಕೊಡನ ಬೇಕಲಿ ಏನೇ ಬರಲಿ ಅದೊಂದಷ್ಟು ತುಂಬಿಡೋದು, ಇಂಥವ್ ಏನಂದ್ರೆ ಸಣ್ಣ ಪುಟ್ಟ ಒಂದ್ ಕೆಲಸಗಳನ್ನ ನಾವು ಶೇರ್ ಮಾಡಿದೀವಿ ಅಂತಂದ್ರೆ ಅಕ್ಕಿಗೆ ಸ್ವಲ್ಪ ರಿಲೀಫ್ ಸಿಗ್ತದ, ಅದ್ರಿಂದ ಅಕ್ಕಿಗೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಇಷ್ಟು ಹುಮ್ಮಸ್ ಬರ್ತಲ್ಲ, ಜೊತೆಗೆ ನನ್ನ ಗಂಡ ನನ್ನ ಮಕ್ಕಳು ನನಗೆ ಎಷ್ಟು ಸಹಾಯ ಮಾಡಿದ್ರ ಅಂತ ಅಕ್ಕಿ ಊರ್ದು ಹೇಳ್ಕೊಂಡು ತಿರುಗಿಡ್ತಾರ, ಆಮೇಲೆ ಹೆಚ್ಚಿನ ಕೆಲಸಗಳು ಮಾಡ್ತಾಳಿನ. ಹೌದಲ್ಲ, ಹೌದೌದು ಅಂತಂದ್ರೆ ಶಿವಮಕ್ಕ ನಾ ಏನೋ ನಿನ್ ಜೊತೆ ಮಾತಾಡ್ಲಿಕ್ಕೆ ಬಂದ, ಏನಾಯ್ತು ನೋಡುವ ಕರಿನಿ ನನಗೆ ಹೊತ್ತು ಹೋಗ್ಲಾರದಾಗಿತ್ತ, ನೀ ಬಂದಿದ್ದಿ ಚಲೋ ಆಯ್ತು ನೋಡು ಮಾತಾಡ್ಕೊತ ಕೂತ್ಕೊಂಡಿ, ಯಾಕೋ ನಂಗೆ ಸ್ವಲ್ಪ ತಲೆನೋದಂಗೆ ಅಲ್ಲಿತ್ತದ. ಹೌದಾ, ಸ್ವಲ್ಪ ಅಲ್ಲ ಹಾಕಿದ್ದು ಚಾ ಮಾಡಿದ್ರೆ ಚಲೋ ಹಾಕ್ಬಿಡುತ್ತೆ, ಅಲ್ಲ ಹಾಕಿ ಮಾಡ್ಕೊಂಡ್ ಬರ್ತೀನಿ ಅಂತ ಆದ್ರೆ ಅದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ತಿಂಡಿ ಮಾಡಿದ್ದೆ, ತಿಂತೀಯೇನೆ ಕುಡು ಮತ್ತೆ ಶೋಭಗನ ಕೈಯಾಗಿಂದು ಅದು ಏನ್ ಕೊಟ್ರು ಪ್ರಸಾದ ಇದ್ದಂಗೆ ನೋಡುವ. ಹೌದಾ, ಅದ ಕುಡು ತಿಂದು ಚಾ ಕುಡಿದು ಹೋಗ್ಬಿಡ್ತೀನಿ. ಆಯ್ತಾಯ್ತಾಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಇದುವರೆಗೆ ಆಲಿಸಿದ್ರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್, ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೃಷಿ ರಂಗದಲ್ಲಿ ಈಗ ಧರಪ್ಪ ದೊದಗಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. ಸಾಧು